ಕಳೆದ ಒಂದು 4 ವರ್ಷಗಳಿಂದ ಕೀಟ ತಜ್ಞನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಏನಂತಂದ್ರೆ ಈ ಭತ್ತದಲ್ಲಿ, ಅದರಲ್ಲೂ ಮುಂಗಾರು ಭತ್ತದಲ್ಲಿ ಈ ಕನೆಹುಳದ ಬಾಧೆ ಏನು ಸಾಕಷ್ಟು ಹೋದ ವರ್ಷ 2020 ಮುಂಗಾರು ಹಂಗಾಮಿನಲ್ಲಿ ಈ ರೈತರು ಏನಪ್ಪ ಅಂತಂದ್ರೆ ಭತ್ತದ ಬೆಳೆಯಲ್ಲಿ ಈ ಒಂದು ಕೀಟದ ಪ್ರಭಾವದಿಂದಾಗಿ ಅಥವಾ ಒಂದು ಈ ಕೀಟದ ಬಾಧೆಯಿಂದಾಗಿ ರೈತರು ಏನಂತಂದ್ರೆ ಸುಮಾರು ಈಗ ಒಂದು ಎಕರೆಗೆ ಏನಾದ್ರೂ 40 ಚೀಲ ಅಥವಾ 45 ಚೀಲ ಬರ್ತಾ ಇದ್ರೆ ಅದರಲ್ಲಿ ಸುಮಾರು 10-12 ಚೀಲ ಏನಪ್ಪ ಅಂದ್ರೆ ಈ ಒಂದು ಕೀಟದ ಬಾಧೆಯಿಂದ ನಷ್ಟವನ್ನ ಅನುಭವಿಸಿದ್ರು. ಸರ್, ಈಗ ಮುಂಗಾರಿನಲ್ಲಿ ಕಣೆಹುಳು ಅಷ್ಟೇ ಅಲ್ಲದೆ ಬೇರೆ ಬೇರೆ ಕೀಟ ಬಾಧೆಗಳು ಇದೆ ಅಲ್ವಾ? ಹೌದು. ಪ್ರಮುಖವಾಗಿ ಯಾವ್ಯಾವ ಕೀಟ ಬಾಧೆಗಳು ಮುಂಗಾರು ಭತ್ತದಲ್ಲಿ ಕಂಡು ಬರ್ತದೆ? ಈ ಕಳೆದ ಒಂದು ನಾವು ಏನು ಭತ್ತದ ಬೇಸಾಯವನ್ನ ನಾವು ಈ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಏನು ಮಾಡ್ಕೊಂತ ಬಂದಿದ್ದೀವಿ. ಈ ಒಂದು ಹಂತದಲ್ಲಿ ಹೋದ ವರ್ಷ ಮಾತ್ರ ಈ ಕನೆಹುಳು ಕಂಡು ಬಂದಿದ್ದು. ಆದ್ರೆ ಇದಕ್ಕಿಂತ ಮೊದಲು ಏನಪ್ಪಾ ಅಂತಂದ್ರೆ ನಮ್ಮ ಈ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು, ಕೃಷ್ಣಾ ಮೇಲ್ದಂಡೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತಕ್ಕೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ 2 ತರಹದ ಕೀಟಗಳು ಸಾಮಾನ್ಯವಾಗಿ ಕಂಡು ಬರ್ತವೆ. ಅದರಲ್ಲಿ ಏನಂತಂದ್ರೆ ಕಾಂಡು ಕೊರಕ ಅಂತೇಳಿ ಒಂದು ಕಂಡು ಬರುತ್ತೆ. ಇದೇನಂತಂದ್ರೆ ಈ ಸಸಿ ಮಡಿಯಿಂದ ಹಿಡಿದು ಬೆಳೆ ಒಂದು 45-50 ದಿವಸಗಳು ಇರುವವರೆಗೂ ಕೂಡ ಈ ಒಂದು ಕೀಟದ ಬಾಧೆ ಇರುತ್ತೆ. ಇದೇನಂತಂದ್ರೆ ನಾವು ಹಳದಿ ಕಾಂಡ ಕೊರಕ ಅಂತ ಕರಿತೀವಿ. ಇದು ಏನಂತಂದ್ರೆ ಕಾಂಡವನ್ನ ಕೊರೆಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮೇಲೆ ಬಿಳಿ ತೆನೆಗಳು ಬರ್ತಾವ, ಹಂಗಾಗಿ ಈ ಸುಳಿ ಎಲ್ಲ ಸತ್ತು ಬಿಡುತ್ತೆ. ಹಂಗಾಗಿ ಇದರಿಂದ ನಾವು ಯಾವುದೇ ತೆನೆಗಳನ್ನ ನಾವು ಅದಲ್ಲದೆ ಈ ಒಂದು ಭತ್ತದಲ್ಲಿ ಪ್ರಮುಖವಾಗಿ ಅದು ನಮ್ಮ ಈ ಒಂದು ನೀರಾವರಿ ಪ್ರದೇಶದಲ್ಲಿ ಪ್ರಮುಖವಾಗಿ ರಸ ಹೀರತಕ್ಕಂತ ಕೀಟಗಳು ಕೂಡ ಬರ್ತಾವ. ಆ ರಸ ಹೀರುವ ಕೀಟಗಳಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಕಂದುಜಿಗೆಗಳು. ಕಂದುಜಿಗೆಗಳನ್ನ ರೈತರು ಏನಂತಂದ್ರೆ ಏನಂತಾರೆ ಅಂದ್ರೆ ದ್ವಾಮಿ ಅಂತ ಸಾಮಾನ್ಯವಾಗಿ ರೈತರು ಕರಿತಾ ಇದಾರೆ. ಇದರಲ್ಲಿ ಏನಂದ್ರೆ ಕಂದುಜಿಗೆಗಳು ಮತ್ತು ಬಿಳಿ ಪನ್ನಿನ ಜಿಗೆಗಳು ಕೂಡ ಬರುತ್ತೆ, ಎರಡು ಪ್ರಕಾರದ್ದು. ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಈ ಕಂದದ ಜಿಗೆಗಳು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಕಳೆದ ಒಂದು 3-4 ವರ್ಷಗಳಲ್ಲಿ ಈ ಒಂದು ಕೀಟದ ಬಾಧೆ ಜಾಸ್ತಿಯಾಗಿ ಸುಮಾರು 20-30% ನಷ್ಟು ಈ ಒಂದು ಕೀಟದ ಬಾಧೆ ಜಾಸ್ತಿಯಾಗಿ ರೈತರು ಹಾನಿಯನ್ನ ಅನುಭವಿಸಿದ್ರು. ಇದಲ್ಲದೆ ಈ ಎಲೆಗಳನ್ನು ಮುಣಚಿಕೊಂಡು ತಿಂತಕ್ಕಂತ ಕೀಟಗಳು ಬರ್ತಾವು. ಆದ್ರೆ ಏನಂತಂದ್ರೆ ಅವು ಅಷ್ಟೊಂದು ಪ್ರಮಾಣದಲ್ಲಿ ಬರಲ್ಲ. ಪ್ರಮುಖವಾಗಿ ಏನಂತಂದ್ರೆ ಈ ಕಾಂಡ ಕೊರತೆ ಮತ್ತು ಈ ಕಂದು ಜಿಗೆಗಳು ಮಾತ್ರ ಪ್ರಮುಖವಾಗಿದೆ. ಈಗ ನಾವು ಹೋದ ವರ್ಷ ನೋಡಿದ ಹಾಗೆ ಈ ಕನೆಹುಳದ ಬಾಧೆ ಜಾಸ್ತಿ ಆಗಿತ್ತು. ಈ ಒಂದು ಕನೆಹುಳದ ಬಗ್ಗೆ ನಾ ಸ್ವಲ್ಪ ಮಟ್ಟಿಗೆ ತಮ್ಮ ರೈತರಿಗೆ ಅಥವಾ ತಮಗೆ ಹೇಳಿದ್ರು ತಿಳಿಪಡಿಸೋದು ಏನಂತಂದ್ರೆ ಈ ಒಂದು ಕನೆಹುಳ ಸಾಮಾನ್ಯವಾಗಿ ಈ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತ ಒಂದು ಕೀಟ. ಆದ್ರೆ ಈ ಒಂದು ಕೀಟ ಈ ನಮ್ಮ ಈ ಒಳನಾಡ ಪ್ರದೇಶದಲ್ಲಿ ಅಂದ್ರೆ ಒಂದು ಏನು ಈ ಕಲ್ಯಾಣ ಕರ್ನಾಟಕದ ಈ 4 ಜಿಲ್ಲೆಗಳು ಏನಿದಾವಲ್ಲ, ಈ ಕೊಪ್ಪಳ, ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ, ಇಲ್ಲಿ ಏನಂತಂದ್ರೆ ಯಾವಾಗ್ಲೂ ಒಣ ಪ್ರದೇಶ ಅಥವಾ ಹೆಚ್ಚು ಒಣ ಪ್ರದೇಶ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಕೀಟದ ಸಮಸ್ಯೆ ಬರಬಾರದು. ಆದ್ರೂ ಕೂಡ ಏನಂತಂದ್ರೆ ನೀವು ಹೋದ ಹಂಗಾಮಿನಲ್ಲಿ ನೋಡಿದ್ದಾದ್ರೆ ನಾವು ಏನಂತಂದ್ರೆ ಈ ಒಂದು ಕೀಟ ಬರ್ಲಿಕ್ಕೆ ಪ್ರಮುಖ ಕಾರಣಗಳು ಏನಂತಂದ್ರೆ ಹೆಚ್ಚು ಮಳೆ ಆಗಿದ್ದು. ಮಳೆ ದಿನಗಳು ಏನಂತಂದ್ರೆ ಹೋದ ವರ್ಷ ಸ್ವಲ್ಪ ಹೆಚ್ಚಿಗೆ ಆಗಿದೆ. ಹೌದು. ಆಮೇಲೆ ಮುಂಗಾರು ಹಂಗಾಮಿನಲ್ಲಿ ಸ್ವಲ್ಪ ಹೆಚ್ಚು ಮೋಡ ಕವಿದ ವಾತಾವರಣ ಜಾಸ್ತಿ ಇತ್ತು. ಆಮೇಲೆ ಉಷ್ಣತೆ ಕಡಿಮೆ ಇದ್ರೂ ಅದ ಒಂದು ಆರ್ದ್ರತೆ ಏನು ನಾವು ರಿಲೇಟಿವ್ ಹ್ಯೂಮಿಡಿಟಿ ಅಥವಾ ಆರ್ದ್ರತೆ ಅಂತ ಏನ್ ಕರಿತೀವಿ ಅದು ಜಾಸ್ತಿ ಇತ್ತು. ಅದಲ್ದೇನೆ ಈ ಒಂದು ರೈತರು ಕೆಲವೊಂದು ಏನು ಈ ಪದ್ಧತಿಗಳನ್ನ ಅನುಸರಿಸ್ತಾ ಇದ್ದಾರೆ ನಮ್ಮ ಭತ್ತದ ಬೇಸಾಯದಲ್ಲಿ. ಅಂದ್ರೆ ಪ್ರಮುಖವಾಗಿ ಏನಂತಂದ್ರೆ ಈ ನೀರಿನ ನಿರ್ವಹಣೆ ಆಗಿರ್ಬೋದು, ನಾವು ನೀರನ್ನ ಯಥೇಚ್ಛವಾಗಿ ಬಳಸ್ತಾ ಇದ್ದೀವಿ. ಅದು ಕೂಡ ಈ ಒಂದು ಕನೆಹುಳದ ಒಂದು ಬಾಧೆಗೆ ಕಾರಣ ಆಗಿರ್ತದೆ. ಹೌದು. ಅದರಲ್ಲದೆ ಈ ರಸಗೊಬ್ಬರ ಬಳಕೆ ರೈತರು ಏನಂತಂದ್ರೆ ಬರ್ತಾ ಬರ್ತಾ ಜಾಸ್ತಿ ಮಾಡ್ತಾ ಇದಾರೆ. ಅದರಲ್ಲೂ ಈ ಸಾರಜನಕಯುಕ್ತ ಗೊಬ್ಬರಗಳನ್ನ ರೈತರು ಯಥೇಚ್ಛವಾಗಿ ಬಳಸ್ತಾ ಇದಾರೆ. ಯಾಕಂತಂದ್ರೆ ಅಧಿಕ ಇಳುವರಿಯನ್ನ ಪಡಿತಕ್ಕಂತ ಒಂದು ಸಂದರ್ಭದಲ್ಲಿ ರೈತರು ಏನ್ ಮಾಡ್ತಾ ಇದಾರೆ, ಮೊದ್ಲು ಏನಂತಂದ್ರೆ ಎಕರೆಗೆ 4 ಕ್ವಿಂಟಲ್ ಹಾಕ್ತಾ ಇದ್ರು, 5 ಕ್ವಿಂಟಲ್ ಈ ತರ. ಈಗ ಏನಂತಂದ್ರೆ ಬರಬರ್ತಾ ಜಾಸ್ತಿ ಆಗ್ತಾ ಇದೆ. ಈ ಎಲ್ಲ ಒಂದು ಕಾರಣಗಳನ್ನ ನಾವು ನೋಡಿದಾಗ, ಅದಲ್ಲದೆ ಇನ್ನೊಂದು ಪ್ರಮುಖವಾಗಿ ಏನಂತಂದ್ರೆ ಈ ಭಾಗದ ರೈತರು ಬೇರೆ ಬೇರೆ ರಾಜ್ಯಗಳಿಂದ ಕೆಲವೊಂದಿಷ್ಟು ತಳಿಗಳನ್ನ, ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ RNR 150-48 ಅಂತೇಳಿ ಒಂದು ತಳಿ ಇದೆ. ಆ ಒಂದು ಕಳೆದ ಒಂದು 3-4 ವರ್ಷದಿಂದ ರೈತರು ಬೆಳೀತಾ ಇರೋದ್ರಿಂದ ಈ ಒಂದು ತಳಿ ಏನಂತಂದ್ರೆ ಈ ಕೀಟಕ್ಕೆ ಬಹಳ ನಿರೋಧಕತೆಯನ್ನು ಹೊಂದಿದೆ. ಸೊ ಅದು ಕೂಡ ಒಂದು ಪ್ರಮುಖ ಕಾರಣ. ಸೊ ಇಷ್ಟೆಲ್ಲ ಕಾರಣಗಳು ಒಂದೇ ಒಂದು ಹಂತದಲ್ಲಿ ಆಗಿರೋದ್ರಿಂದ ಈ ಒಂದು ಕೀಟದ ಸಮಸ್ಯೆ ನಮಗೆ ಹೋದ ವರ್ಷ ಜಾಸ್ತಿಯಾಗಿ ಸುಮಾರು ಏನಪ್ಪಾ ಅಂತಂದ್ರೆ ಎಕರೆಗೆ ಏಳು ಸಾವಿರದಿಂದ 9,000 ರೂಪಾಯಿಯನ್ನು ಹೇಳ್ಬೇಕಂದ್ರೆ ಹಾನಿಯನ್ನ ಅನುಭವಿಸಿದ್ರು. ಅದ ರೀತಿಯಿಂದ ಈ ಒಂದು ಪರಿಸ್ಥಿತಿ ಮತ್ತೆ ಈ ಒಂದು ಏನೋ ಹಂಗಾಮಿನಲ್ಲಿ ಆಗಬಾರ್ದು ಅಂತಂದ್ರೆ ನಾವು ಈ ಕೀಟ ಬರೋದಕ್ಕೆ ನಮ್ಮ ಬೆಳೆಗೆ ಬರೋದಕ್ಕಿಂತ ಮುಂಚೆಕೇನೆ ನಾವು ಏನಂತಂದ್ರೆ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನ ನಾವು ಕೈಗೊಳ್ಳಬೇಕಾಗ್ತದೆ. ಯಾಕಂತಂದ್ರೆ ಈಗ ಕೆಲವು ಮಣ್ಣಿನಿಂದ ಬರ್ತವೆ ರೋಗಗಳು, ಕೆಲವೊಂದು ಹವಾಮಾನದಿಂದ ಹೊರಗಡೆ ಪರಿಸರದಿಂದ ಹರಡ್ತದೆ. ಈ ಕಣೆಗಳು ಯಾವ ಮೂಲದಿಂದ ಬರ್ತದೆ, ಎಲ್ಲಿಂದ ಬರ್ತದೆ, ಹೇಗೆ? ಸರ್, ಈಗ ಈ ಕಣೆಗಳು ಏನಾಗಿದೆ ಅಂದ್ರೆ ಹೋದ ವರ್ಷ ನಮ್ಮಲ್ಲಿ ಈಗ ಫಸ್ಟ್ ಗೆ ಬಂತು. ಇದರ ಒಂದು ಬಾಧೆ ಏನಂತಂದ್ರೆ ನಮ್ಮ ಈ ಬೇಸಿಗೆ ಬೆಳೆಯಲ್ಲಿ ಸ್ವಲ್ಪ ಮಟ್ಟದಲ್ಲಿ ಅಂದ್ರೆ ಏನು ಈ ಸತ್ತಿ ಮಡಿಯಲ್ಲಿ ಕಾಣಿಸ್ಕೊಳ್ತು. ಯಾಕಂತಂತಂದ್ರೆ ಈ ನಾವು ಕಟಾವು ಮಾಡಿದ ಮೇಲೆ ಏನಾಗುತ್ತೆ, ಈ ಇದರ ಕೋಶಗಳು ಏನಾಗುತ್ತೆ ಅಂದ್ರೆ ಆ ಕಟಾವು ಮಾಡಿದ ಮೇಲೆ ಆ ಒಂದೇನು ಹೊಲದಲ್ಲಿ ಹುಲ್ಲು ಇರುತ್ತಲ್ಲ ಗದ್ದೆಯಲ್ಲಿ, ಅದರಲ್ಲಿ ಇವರ ಕೋಶಗಳು ಇರ್ತಾವ. ಹಂಗಾಗಿ ಏನಂತಂದ್ರೆ ಈ ಒಂದು ಕೀಟದ ಬಾಧೆ ನಮ್ಮ ಸಸಿ ಮಡಿಯಲ್ಲಿ ಕಾಣಿಸ್ಕೊಳ್ತು. ಅದಲ್ದೇ ಈಗ ನಾವು ಮುಂಗಾರಿನಲ್ಲಿ ಮತ್ತೆ ನಾವು ಭತ್ತವನ್ನ ಹಾಕ್ತಾ ಇದೀವಿ. ಈಗ ಏಕ ಬೆಳೆ ಪದ್ಧತಿಯನ್ನ ಅನುಸರಿಸುವುದರಿಂದ ಏನಾಗುತ್ತೆ, ಈ ಒಂದು ಕೀಟದ ಸಮಸ್ಯೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಈಗ ಏನಂತಂದ್ರೆ ಈಗ ನಾವು ಮತ್ತೆ ಮುಂಗಾರಿಗೆ ಹೋಗ್ತಾ ಇದೀವಿ. ಈಗ ಏನು ಬಹಳಷ್ಟು ರೈತರು ಈಗ ಕಟಾವು ಮಾಡಿದ ಮೇಲೆ ಏನಂತಂದ್ರೆ ಈ ಮತ್ತೆ ಪಡ್ಲಿಂಗ್ ಹೊಡೆದು ನೆಕ್ಸ್ಟ್ ಮುಂಗಾರು ಹೋಗ್ತಾ ಇದಾರೆ. ಆಮೇಲೆ ಈ ಕೀಟ ಆ ಒಂದು ಬೆಳೆಯಲ್ಲಿ ಅಷ್ಟೇ ಅಲ್ಲದೆ ಈ ಕೀಟವನ್ನ ಆಶ್ರಯಿಸ್ತಕ್ಕಂತ ಹುಲ್ಲಿನ ಜಾತಿಯ ಗಿಡಗಳು ಕೂಡ, ಹುಲ್ಲಿನ ಜಾತಿ ಕಳೆಗಳು ಅಂತ ಕರಿತೀವಿ, ಅದರಲ್ಲಿ ಕೂಡ ಇದು ಏನ್ ಮಾಡುತ್ತೆ ಅಂತಂದ್ರೆ ಈ ಒಂದು ಪ್ರೌಢ ಕೀಟ, ಹೆಣ್ಣು ಪ್ರೌಢ ಕೀಟ ಅದರಲ್ಲಿ ತತ್ತಿಗಳನ್ನ ಇಡುತ್ತೆ. ಮುಂಗಾರಿನಲ್ಲಿ ಏನಾದ್ರು ಮಳೆ ಬಂತಂದ್ರೆ ಈ ತತ್ತಿಗಳು ಒಡೆದು ಮತ್ತೆ ಮರಿಗಳಾಗಿ ನಮ್ಮ ಭತ್ತದ ಬೆಳೆಯನ್ನ ಈ ಸಸಿ ಮಡಿ ಹಂತದಲ್ಲೇನೆ ಇದು ಏನಂತಂದ್ರೆ ಬೆಳೆಗೆ ಹಾನಿಯನ್ನ ಉಂಟು ಮಾಡುತ್ತೆ. ಈಗ ನಮ್ಮ ರೈತರು ಇದನ್ನ ಗುರುತಿಸೋದು ಹೇಗೆ ಅಂದ್ರೆ ಈ ಕಣೆಹುಳು ಬಾಧೆ ಮತ್ತೆ ಅದರ ಲಕ್ಷಣಗಳು ಹೇಗಿರ್ತದೆ, ಹೇಗೆ ಗೋಚರಿಸ್ತಾರೆ? ಕರೆಕ್ಟ್. ಇದು ನಾನು ನಿಮ್ಗೆ ಹೇಳ್ಬೇಕಂತಂದ್ರೆ ಈ ಹೆಣ್ಣು ಕೀಟ ಏನ ತತ್ತಿಯನ್ನು ಇಡುತ್ತಲ್ಲ, ತತ್ತಿ ಎಲೆಗಳ ಮೇಲೆ ತತ್ತಿಗಳನ್ನ ಇಡುತ್ತೆ ಇದೆ ಈ ನರ್ಸರಿಯಲ್ಲಿ ಅಥವಾ ಸಸಿ ಮಡಿಯಲ್ಲಿ. ಈ ಒಂದನೇ ಇನ್ಸ್ಟಾರ್ ಅಂತ ಕರ್ತಿವಿ, ಒಂದನೇ ಹಂತದ ಕೀಟಗಳು ಏನಿದಾವಲ್ಲ ಇವು ಏನ್ ಮಾಡ್ತಾವ ಅಂತಂದ್ರೆ ತತ್ತಿಯಿಂದ ಎರಡ್ ಮೂರ್ ದಿವಸ ಆದ್ಮೇಲೆ ಕಾವು ಎರಡ್ ಮೂರ್ ದಿವಸ ಕಾವುಗಳ ನಂತರ ಈ ಕೀಟ ಮರಿಹುಳು ಹೊರಗೆ ಬರುತ್ತೆ. ಅದು ಏನ್ ಮಾಡುತ್ತಂತಂದ್ರೆ ತೆವಳ್ಕೊಂತ ಬಂದು ಗಿಡದ ಬುಡಕ್ಕೆ ಹೋಗುತ್ತೆ. ಆ ಗಿಡದ ಬುಡದಲ್ಲಿ ಸುಮಾರು 15-20 ದಿವಸಗಳವರೆಗೆ ಅಲ್ಲೇ ತಿನ್ನೋದ್ರಿಂದ ಆ ತಿನ್ನುವಾಗ ಏನಂತಂದ್ರೆ ಒಂದು ಕೆಮಿಕಲ್ ಅನ್ನ ರಿಲೀಸ್ ಮಾಡುತ್ತೆ, ಏನಂತಂದ್ರೆ ಸೆಸಿಡೋಜನ್ ಅಂತ ಒಂದು ಕೆಮಿಕಲ್ ಅನ್ನ ರಾಸಾಯನಿಕ ಪದಾರ್ಥವನ್ನ ಬಿಡುಗಡೆ ಮಾಡುತ್ತೆ. ಈ ಒಂದು ಬಿಡುಗಡೆ ಮಾಡೋದ್ರಿಂದ ಏನಾಗುತ್ತಂತಂದ್ರೆ ಆ ಒಂದು 15 ಸೆಂಟಿಮೀಟರ್ನಷ್ಟು ಆ ಒಂದು ಕಾಂಡ ಏನಾಗುತ್ತಂದ್ರೆ ಈರುಳ್ಳಿ ಎಲೆಯಂತೆ ಕಾಣಿಸ್ಕೊಳ್ತದೆ. ಏನಂತಂದ್ರೆ ನೀವು ನೋಡಬಹುದು ಈ ಸಸಿಗಳನ್ನ ಕಿತ್ತು ನೋಡಿದಾಗ ಅದು ಒಂಥರ ಈರುಳ್ಳಿ ಎಲೆ ಏನಿರುತ್ತಲ್ಲ ಆ ಟೈಪ್ ಬೆಳೆಯಂತೆ. ಹಂಗಾಗಿ ಆ ಒಂದು ಏನ ಇದು ಇರುತ್ತಲ್ಲ ಅದರಿಂದ ಯಾವುದೇ ನಾವು ಏನು ಬೆಳೆಯನ್ನ ಅಥವಾ ಈ ತೆನೆಗಳನ್ನ ನೋಡ್ಕೊಳ್ಳಿಕ್ಕಾಗಲ್ಲ. ಹೌದೌದು, ಈ ತರ ಬಾಧೆ ಜಾಸ್ತಿ ಆದಂಗೆ ಮತ್ತೆ ಸೈಟ್ ಟಿಲ್ಲರ್ಸ್ ಜಾಸ್ತಿ ಆಗುತ್ತೆ, ಮತ್ತೆ ಮುಂದೆ ಬಂದಂತ ಕೀಟಗಳು ಮತ್ತೆ ಆ ಒಂದು ಸೈಟ್ ಟಿಲ್ಲರ್ಸ್ ಗೆ ಅಥವಾ ತೊಂಡೆ ಅಂತ ಕರಿತಾವಲ್ಲ ಅವುಗಳಿಗೆ ಹೆಚ್ಚಿನ ಒಂದು ಹಾನಿಯನ್ನ ಮಾಡ್ತವೆ. ಇದು ಗಾಳಿಯಿಂದ ಹರಡುತ್ತಾ ಸರ್ ಇದು ಕಣೆಹುಳುವಿನ ಕೀಟಗಳು? ಹೇಗೆ ಇದು ಏನಂತಂದ್ರೆ ಅಥವಾ ಅದು ಹಾರಾಡ್ಕೊಂಡು ಹೋಗ್ತೋ ಅಥವಾ ಹೇಗೆ ಇದು? ಇದು ಏನಾಗುತ್ತೆ ಅಂತಂದ್ರೆ ಈ ಕೀಟ ನೀವೊಂದಿಗೆ ಸ್ವಲ್ಪ ಮಟ್ಟಿಗೆ ಏನಂತಂದ್ರೆ ಬೆಳಿಗ್ಗೆ ಹೊತ್ತು ಆಗಿರ್ಬಹುದು ಅಥವಾ ಸಂಜೆ ಹೊತ್ತು ಸ್ವಲ್ಪ ಹೆಚ್ಚು ಗಾಳಿ ಇದ್ದಾಗ ಗಾಳಿ ಮೂಲಕ ಹೋಗ್ಬಹುದು ಒಂದು. ಆಮೇಲೆ ಈ ಒಂದು ಕೀಟ ಏನಂತಂದ್ರೆ ಹೆಚ್ಚು ಈ ಬೆಳಕಿಗೆ ಆಕರ್ಷಕವಾಗುವಂತ ಕೀಟ ಇದು. ಸೊ ಈ ಎಲ್ಲಿ ಬೆಳಕು ಜಾಸ್ತಿ ಇರ್ತಲ್ಲ ಅಥವಾ ನೀವು ಏನಾದ್ರು ಲೈಟಿನ ಬಲ್ಬು ಅಥವಾ ನಮ್ಮ ವಾಹನಗಳ ಬಲ್ಬ್ ಏನಿರ್ತಾವಲ್ಲ ಹಂತಲ್ಲಿ ಏನಂತಂದ್ರೆ ಈ ಕೀಟ ಒಂದು ಆ ಒಂದು ಬೆಳಕಿಗೆ ಆಕರ್ಷಿತಗೊಂಡು ಅಲ್ಲಿ ಹೋಗಿ ತನ್ನ ಇದು ಸಂಖ್ಯಾ ಸಂತಾನೋಕ್ತಿಯನ್ನ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಈಗ ಭತ್ತದ ಮಡಿಗಳಾಗಿರ್ಬೋದು ಅಥವಾ ಸಸಿ ಮಡಿ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ ಗದ್ದೆ ಹತ್ರ ಮನೆ ಮಾಡ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ, ಅವರು ಹೊರಗಡೆ ಯಾವ್ದೇ ಕಾರಣಕ್ಕಾಗ್ಲಿ ಬೆಂಕಿಗಳನ್ನ ಹಾಕಿದ್ರೆ ಅಲ್ಲಿಗೆ ಅದು ಹತ್ರದಲ್ಲಿ ಹೋಗುತ್ತೆ. ಅದು ಅಲ್ಲಿ ಹೋಗುತ್ತೆ ಮತ್ತೆ ಅಲ್ಲಿಗೆ ಎಲ್ಲಿ ತನಗೆ ಸೂಕ್ತವಾಗಿರ್ತಕ್ಕಂತ ಸ್ಥಾನ ಸಿಗುತ್ತೋ ಅಲ್ಲಿ ಅದು ಉಳ್ಕೊಳ್ಳುತ್ತೆ. ಅದು ಸರ್ ಇದು ಭತ್ತದ ಸಸಿ ಮಡಿ ಏನ್ ಮಾಡ್ತಾರಲ್ವಾ ಈ ಅಲ್ಲಿ ಇದು ಆರಂಭದಲ್ಲಿ ಸಹಿತ ಕಣೆಹುಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ ಅಂತೀರಿ ನೀವು? ಹೌದು ಸರ್. ಈಗ ಏನಂತಂದ್ರೆ ಸಾಮಾನ್ಯವಾಗಿ ರೈತರು ಈ ಮುಂಗಾರು ಹಂಗಾಮಿಗೆ ಭತ್ತದ ಸಸಿ ಮಡಿಗಳನ್ನ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಹೌದು. ಸೊ ಈ ಸಸಿ ಮಡಿ ಮಾಡ್ಕೋಬೇಕಾದ್ರೆ ಇದೇನಂತಂದ್ರೆ ಒಂದು ಸಸಿ ಈ ಬೀಜ ಹಾಕಿದ್ಮೇಲೆ ಇದ್ರ ಒಂದು ಬಾಧೆ 15 ದಿವಸಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಏನ್ ಸಸಿ ಹಾಕ್ತಿರಲ್ಲ ಅಂದ್ರೆ ಸಸಿ ಮಡಿಯಲ್ಲೇನೆ ಇದ್ರದ ಬಾಧೆ ಸ್ಟಾರ್ಟ್ ಆಗುತ್ತೆ, ಶುರುವಾಗುತ್ತೆ. ಹೌದು. ಯಾಕಂತಂದ್ರೆ ಈ ಕೀಟಗಳು ಎಲ್ಲಿ ಇರ್ತಾವಂತಂದ್ರೆ ಈ ನಮ್ಮ ಸಸಿ ಮಡಿಯಿಂದ ಸುತ್ತಲೂ ಇರ್ತಕ್ಕಂತ ಈ ಏನು ಕನೆಹುಳ ಆಶ್ರಯಿಸಿರ್ತಕ್ಕಂತ ಹುಲ್ಲಿನ ಜಾತಿ ಕಳೆಗಳಲ್ಲಿ ಇರ್ತಾವೆ. ನೀವು ಯಾವಾಗ ಮಡಿ ಸ್ಟಾರ್ಟ್ ಮಾಡ್ತೀರಿ ಅವಾಗ ಏನಂತಂದ್ರೆ ಅಲ್ಲಿಂತ್ರ ಏನಂತಂದ್ರೆ ನಮ್ಮ ಸಸಿ ಮಡಿಗೆ ಕೂಡ ಬಾರೆ ಜಾಸ್ತಿ ಆಗುತ್ತೆ. ಸರಿ, ಈಗ ಸಸಿ ಮಡಿಯಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳೋದಾದ್ರೆ ನಮ್ಮ ರೈತರು ಅದನ್ನ ಆರಂಭದಲ್ಲಿ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಏನೇನ್ ಮಾಡಬಹುದು ಸರ್? ಹೌದೌದು. ಈಗ ಏನಂತಂದ್ರೆ ಈ ಕೀಟ ಬಂದ ಮೇಲೆ ನಾವು ನಿಯಂತ್ರಣ ಅಥವಾ ನಾವು ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಳೋದಕ್ಕಿಂತ ಈ ಕೀಟವನ್ನ ನಮ್ಮ ಬೆಳೆಗೆ ಬರ್ದಂಗಿನ ನಾವು ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನ ನಾವು ಮಾಡಬೇಕಾಗುತ್ತೆ. ಅದರಲ್ಲಿ ಏನಂತಂದ್ರೆ ಸಾಮಾನ್ಯವಾಗಿ ಈಗ ಸಸಿ ಮಡಿ ಹಾಕ್ತೀರಂತಂದ್ರೆ ಅಲ್ಲಿ ಸುತ್ತಮುತ್ತಲು ಇರ್ತಕ್ಕಂತ ಈ ಕಳೆಗಳನ್ನ ಅದರಲ್ಲೂ ಹುಲ್ಲಿನ ಜಾತಿಯ ಕಳೆಗಳನ್ನ ನಾವು ಸ್ವಚ್ಛವಾಗಿ ಮೊದಲು ಸ್ವಚ್ಛ ಮಾಡ್ಕೊಳ್ಬೇಕು. ಹೌದೌದೌದು. ಆಮೇಲೆ ಏನಂತಂದ್ರೆ ಈ ಒಂದು ಬೀಜಗಳನ್ನ ಹಾಕ್ಬೇಕಾದ್ರೆ ಈ ಬೀಜಕ್ಕೆ ಯೂಶುವಲ್ ಏನಂದ್ರೆ ರೈತರು ಬೀಜಗಳನ್ನ ನೆನೆಸಿಡ್ತಾರೆ 24 ತಾಸು ನೀರಿನಲ್ಲಿ. ಅಂತ ಒಂದು ಸಂದರ್ಭದಲ್ಲಿ ಏನಂತಂದ್ರೆ ಆ ನೀರಿನಲ್ಲಿ ನಾವು ಏನಂತಂದ್ರೆ ಅಕಸ್ಮಾತ್ ಏನಾದ್ರೂ ನೀವು ಡ್ರಮ್ ನಲ್ಲಿ ರೈತರು ಇಡ್ತಾ ಇದ್ರೆ ಆ ಡ್ರಮ್ ಈಗ 200 ಲೀಟರ್ ಡ್ರಮ್ ಇತ್ತಂದ್ರೆ ಅದಕ್ಕೆ ಒಂದು 400 ml ಕ್ಲೋರೋಪೈರಿಫಾಸ್ ಅನ್ನ ನಾವು ಹಾಕಿ ಆ ಬೀಜಗಳನ್ನ ಏನಂತಂದ್ರೆ 24 ತಾಸು ನೆನೆಸಿ ನಾವು ಸಸಿ ಮಡಿಗಳಿಗೆ ಉಂಬೋದ್ರಿಂದ ಈ ಒಂದು ಕೀಟದ ನಿರ್ವಹಣೆಯನ್ನ ಮಾಡಬಹುದು. ಇದು ಬೀಜೋಪಚಾರ ಕ್ರಮದ ಮೂಲಕ ಮಾಡ್ಕೋಬಹುದು. ನಾವು ಬೀಜೋಪಚಾರ ಅನ್ನೋದಕ್ಕಿಂತ ಬೀಜದ ಒಂದು ನೆನೆಸುದು. ಬೀಜೋಪಚಾರ ಅಂದ್ರೆ ಏನಾಗುತ್ತೆ, ಡೈರೆಕ್ಟ್ ನಾವು ಬೀಜಕ್ಕೆ ಕೆಮಿಕಲ್ ಹಾಕ್ತೇವೆ. ಇದು ಏನಂತಂದ್ರೆ ಈ ನೀರಿನಲ್ಲಿ ಕೆಮಿಕಲ್ ಹಾಕಿ ಆ ನೀರನ್ನ ಅದರಲ್ಲಿ ತೊಯಂಗೆ ನಾವು ಮಾಡೋದು. ಹೌದೌದು. ಮತ್ತೆ ಈ ಏನಾಗುತ್ತಂತಂದ್ರೆ ಈ ಬೀಜಗಳನ್ನ ನಾವು ನೀರಿನಲ್ಲಿ ಈ ತರ ದ್ರಾವಣದಲ್ಲಿ ನೆನೆಸಿ ನಾವು ಹಾಕಿದಾಗ ಆ ಒಂದು ಏನು ಕೀಟನಾಶಕದ ಒಂದು ವಿಷ ಏನಂತಂದ್ರೆ ಆ ಬೀಜದೊಳಗೆ ಇರುತ್ತೆ. ಅದು ಏನಂತಂದ್ರೆ ಸುಮಾರು ನಮಗೆ ಈ ಸಸಿ ಮಡಿ 20-25 ದಿವಸಗಳು ಆಗುವವರೆಗೂ ಕೂಡ ಈ ಕೀಟದ ವಿರುದ್ಧ ಅದು ಏನಂತ ನಮಗೆ ನಿಯಂತ್ರಣವನ್ನ ಕೊಡುತ್ತೆ. ಇದಲ್ದೇನೆ ರೈತರು ಈಗೇನಂದ್ರೆ ಸಸಿ ಮಡಿ ಇನ್ನು ಮಾಡ್ಕೊಂಡಿಲ್ಲ ಅಂತಂದ್ರೆ ಅಂತವ್ರು ಈ ಒಂದು ಏನು ಬೀಜ ಹಾಕಿಲ್ಲ ಅಂತಂದ್ರೆ ರೈತರು ಅವರು ಈ ಒಂದು ಮಾಡೋದು ಬಹಳ ಒಳ್ಳೇದು. ಅದಲ್ದೇನೆ ರೈತರು ಏನ್ ಮಾಡ್ತಾರೆ ಬೀಜಗಳನ್ನ ನೆನಕ್ ಹಾಕಿದ ಮೇಲೆ ತೆಗೆದು ಮತ್ತೇನ್ ಮಾಡ್ತಾರೆ ಇದಕ್ಕ ಏನು ಬೀಜ ಮೊಳಕೆ ಒಡ್ಲಿಕ್ಕೆ ಇಡ್ತಾರೆ. ಆ ಬೀಜಗಳ ಮೊಳಕೆ ಏನು ಬಂದಿರುತ್ತಲ್ಲ ಅದನ್ನ ಕೂಡ ನಾವು ಕ್ಲೋರೋಪೈರಿಫಾಸ್ ದ್ರಾವಣದಲ್ಲಿ ಅಂದ್ರೆ 2 ml/L ನೀರಿನಲ್ಲಿ ಕ್ಲೋರೋಪೈರಿಫಾಸ್ ಇರ್ತಕ್ಕಂಥ ದ್ರಾವಣದಲ್ಲಿ 3 ತಾಸುಗಳವರೆಗೆ 3 ತಾಸು ಏನು ಮೊಳಕೆ ಹೊಡೆದಂತ ಬೀಜಗಳನ್ನ 3 ತಾಸು ಅದರಲ್ಲಿ ನೆನೆಸಿ ಆಮೇಲೆ ಅದನ್ನ ತೆಗೆದು ಅವುಗಳನ್ನ ಒಣಗಿಸಿ ಏನ್ ಮಾಡಬಹುದು ಅಂತಂದ್ರೆ ನಾವು ಸಸಿ ಮಡಿಗೆ ಉಗ್ಗಬಹುದು. ಓಹೋ, ಮೊಳಕೆ ಹೊಡೆದಿರ್ತಕ್ಕಂಥ ಬೀಜಗಳನ್ನ. ಹೌದೌದು. ಇದು ಇದಲ್ದೇನೆ ಇದನ್ನ ರೈತರು ಮಾಡೋದು ಕಷ್ಟ ಆಯ್ತಂತಂದ್ರೆ ಈ ಸಸಿ ಮಡಿಯಲ್ಲೇನೆ ಏನಂತಂದ್ರೆ ಈಗ ಬೀಜಗಳನ್ನ ಉಗ್ಗುವ ಮೊದಲೇ ಏನ್ ಮಾಡಬಹುದು ಅಂತಂದ್ರೆ ಈ ಸಸಿ ಮಡಿಯನ್ನು ಮಾಡ್ತಿರ್ತಾರಲ್ಲ ಆ ಸಸಿ ಮಡಿಯನ್ನ ತಯಾರ್ ಮಾಡ್ಕೊಂತಿರ್ತಾರೆ. ತಯಾರ್ ಮಾಡ್ಕೊಂಡು ಇನ್ನೇನ್ ನೀರ್ ಬಿಡ್ತಿರ್ತಾರಲ್ಲ ಅದಕ್ಕಿನ್ನ ಮುಂಚೆನೆ ಏನ್ ಮಾಡ್ಬೇಕಂತಂದ್ರೆ ಈ ಒಂದು ಎಕರೆಗೆ ಸಸಿ ಮಡಿಗೆ ನಾವು 25 kg ಅಷ್ಟು ಬೀಜಗಳನ್ನ ಉಪಯೋಗಿಸ್ತೇವೆ. ಆ 1 ಎಕರೆ ಬೀಜದ ಸಸಿ ಮಡಿಗೆ ನಾವು 1 kg ಅಥವಾ 1.5 kg ಅಷ್ಟು ಕಾರ್ಬೋಫಿರಾನ್ ಗುಳಿಗೆ ಆಗಿರ್ಬಹುದು ಅಥವಾ ರೀಸೆಂಟ್ ಗುಳಿಗೆಯನ್ನ ಬೀಜಗಳನ್ನ ಸಸಿ ಮಡಿಗೆ ಉಗ್ಗುವ ಮೊದಲೇ ನಾವು ಏನಂತಂದ್ರೆ ಆ ಕೆಮಿಕಲ್ ಮಣ್ಣಿನಲ್ಲಿ ಸೇರಿಸಿ ಆಮೇಲೆ ನೀರ್ ಬಿಟ್ಟು ಆಮೇಲೆ ನಾವು ಏನಂತಂದ್ರೆ ಬೀಜಗಳನ್ನ ಉಗ್ಗೋದ್ರಿಂದ ಈ ಒಂದು ಕೀಟದ ಸಮಸ್ಯೆಯನ್ನು ಸುಮಾರು ಏನಪ್ಪಾ ಅಂದ್ರೆ 20-25 ದಿವಸಗಳವರೆಗೂ ನಾವು ಈ ನಿಯಂತ್ರಣವನ್ನ ಮಾಡಬಹುದು. ಇದು ಒಂದು. ಅದಲ್ದೇನೆ ಈಗ ಆಲ್ರೆಡಿ ನಾವು ಬೀಜಗಳನ್ನ ಹಾಕಿ ಬಿಟ್ಟಿರ್ತಾರೆ. ಸೊ ಅಂತ ಒಂದು ಪದ್ಧತಿ ಅಲ್ಲಂದ್ರೆ ಯಾಕಂದ್ರೆ ಬಹಳಷ್ಟು ಈಗ ನಾವು ಕಳೆದ ಒಂದು ವಾರದಿಂದ ರೈತರನ್ನ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದೇವಲ್ಲ, ಈಗ ಆಲ್ರೆಡಿ ಒಂದು 5-6% ಆಲ್ರೆಡಿ ಬೀಜಗಳನ್ನ ಹಾಕಿದ್ದಾರೆ. ಎಂತಲ್ಲಿ ಅಂತಂದ್ರೆ ಬೋರ್ ನೀರಿದ್ದವರು ಆಮೇಲೆ ಹೊಳೆ ನೀರಿದ್ದವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮೊದ್ಲೇನೆ ಹಾಕ್ತಾ ಇದಾರೆ, ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ಅಂತವ್ರು ಏನ್ ಮಾಡ್ಬೋದು ಅಂತಂದ್ರೆ ಬೀಜಗಳನ್ನ ಹಾಕಿದ ಮೇಲೆ ಹಾಕಿದ ಒಂದು 10 ದಿವಸಕ್ಕೆ ಏನಪ್ಪಾ ಅಂತಂದ್ರೆ ಈ ಕ್ಲೋರೋಪೈರಿಫಾಸ್ ಔಷಧ ಆಗಿರ್ಬಹುದು ಅಥವಾ ಕಾರ್ಬೋಸಲ್ಫಾನ್ ಔಷಧ ಆಗಿರ್ಬಹುದು ಅಥವಾ ಕ್ರಿಪ್ರೋನಿಲ್ ಅಂತ ಹೇಳಿ ಸಿಗುತ್ತೆ, ಈ ಮೂರರಲ್ಲಿ ಯಾವ್ದಾದ್ರು ಒಂದನ್ನ ಅವರು ಅದನ್ನ ಆ ಸಸಿ ಮಡಿಗೆ ಸಿಂಪರಣೆ ಮಾಡೋದ್ರಿಂದ ಈ ಕೀಟದ ಒಂದು ನಿಯಂತ್ರಣವನ್ನ ಮಾಡಬಹುದು. ಇದು ಒಂದು. ಆಮೇಲೆ ಈಗ ಆಲ್ರೆಡಿ ಸಸಿ ಹಾಕಿ ಒಂದು 15 ದಿವಸ ಆಗಿದೆ ಸರ್, ಇನ್ನೊಂದು 1 ವಾರದಲ್ಲಿ ನಾವು ಕೇಳ್ತೇವೆ ಅಂತ ರೈತರಿಗೂ ಕೂಡ ಏನಂತಂದ್ರೆ ನಾವು ಕೆಲವೊಂದಿಷ್ಟು ನಿರ್ವಹಣಾ ಕ್ರಮಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಸಿಗಳನ್ನ ಕೀಳುವ ಮೊದಲು ಎರಡ್ ಮೂರ್ ದಿವಸ ಮೊದಲಕ್ಕೆ ಏನಂದ್ರೆ ಈಗ ಸಸಿ ಮಡಿಗಳನ್ನ ಈಗ ಏನು ಇನ್ನೊಂದು ವಾರದಲ್ಲಿ ಕಿತ್ತು ಹತ್ತಿವೆ ಅಂತಂದ್ರೆ ಅದಕ್ಕಿಂತ ಮೊದ್ಲಕ್ಕೆ ನಾ ಈಗ ಏನ ಮೇಲೆ ಹೇಳಿದಂತಹ ಕೀಟನಾಶಕಗಳನ್ನ ಉಪಯೋಗಿಸಿ ಮೂರ್ನಾಲ್ಕು ದಿವಸ ಸಸಿ ಮಡಿಯಲ್ಲೇ ಬಿಟ್ಟು ಅವುಗಳನ್ನ ನೀವೇನಂತಂದ್ರೆ ಮುಖ್ಯಗಡ್ಡೆಗೆ ಹಚ್ಚೋದ್ರಿಂದ ಈ ಒಂದು ಮುಂದೆ ಬರ್ತಕ್ಕಂತಹ ಕೀಟದ ಸಮಸ್ಯೆಯನ್ನ ನಾವು ಚೆನ್ನಾಗಿ ನಿಯಂತ್ರಣವನ್ನ ಮಾಡಬಹುದು. ಇಷ್ಟು ಏನಂತಂದ್ರೆ ಇವು ಮುಂಜಾಗ್ರತಾ ಕ್ರಮಗಳು ಇವೆಲ್ಲ. ಅಂದ್ರೆ ಹುಳ ಬರೋದಕ್ಕಿಂತ ಮುಂಚೆನೆ ನಾವು ಈ ಬೀಜಗಳನ್ನ ನೀರಿನಲ್ಲಿ ನೆನೆಸಿ ಅಥವಾ ಈ ಕ್ಲೋರೋಪೈರಿಫಾಸ್ ದ್ರಾವಣದಲ್ಲಿ ನೆನೆಸಿ ಉಗ್ಗುವುದರಿಂದ ಮುಂದೆ ಬರ್ತಕ್ಕಂತ ಕೀಟವನ್ನ ನಾವು ಚೆನ್ನಾಗಿ ನಿಯಂತ್ರಣವನ್ನ ಮಾಡಬಹುದು. ಯಾಕಂತಂದ್ರೆ ಇದೊಂದು ಕೀಟ ಕಾಂಡ ಕೊರಕ ಕೀಟ. ಇದು ಒಂದ್ಸಲ ಕೀಟ ಏನಾದ್ರೂ ಒಳಗಡೆ ಹೋದ್ರೆ ನಾವು ಎಷ್ಟೇ ಔಷಧವನ್ನ ಸಿಂಪರಣೆ ಮಾಡಿದ್ರು ಕಂಟ್ರೋಲ್ ಮಾಡೋದು ಬಹಳ ಆಗೋದಿಲ್ಲ. ಅದಕ್ಕೆ ನಾವು ಏನಂತಂದ್ರೆ ಈ ನಿಮ್ಮ ಒಂದು ರೇಡಿಯೋ ಮೂಲಕ ರೈತರಿಗೆ ಕೇಳ್ಕೊಳ್ಳೋದು ಏನಂತಂದ್ರೆ ಈ ಹುಳ ಬಂದ ಮೇಲೆ ನಾವು ನಿಯಂತ್ರಣ ಮಾಡೋದಕ್ಕಿಂತ ನಾವು ಹುಳ ಬರೋದಕ್ಕಿಂತ ಮುಂಚೆನೆ ಮುಂಜಾಗ್ರತಾ ಕ್ರಮವಾಗಿ ಈ ತರದ ಒಂದು ನಿರ್ವಹಣಾ ಕ್ರಮಗಳನ್ನ ಅನುಸರಿಸೋದು ಬಹಳ ಒಳ್ಳೇದು. ಈ ಕಣೆ ಹುಳಿಗಾಗಿ ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಮಾಡಿದಂತ ರೈತರಿಗೆ ಮತ್ತೆ ಬೇರೆ ಬಾಧೆಗಳು ಸಹಿತ ನಿಯಂತ್ರಣಕ್ಕೆ ಬರುತ್ತೆ ಅನ್ಸುತ್ತೆ, ಅಷ್ಟು ಸಮಸ್ಯೆಗಳು ಆಗ್ಲಿಕ್ಕಿಲ್ಲ ಅನ್ಸುತ್ತೆ ಅಲ್ವಾ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಈ ತರ ನಾವು ಹೇಳಿದ ಪ್ರಕಾರ ಮಾಡಿದ್ರೆ ಈ ಕಣೆ ಹುಳು ಅಷ್ಟೇ ಅಲ್ಲ, ಇನ್ನೊಂದು ನಾವು ಏನು ಕಾಂಡ ಕೊರಕ ನಮ್ಮ ಈ ಭತ್ತದಲ್ಲಿ ಬರ್ತಾ ಇದಲ್ಲ ಹಳದಿ ಕಾಂಡ ಕೊರಕ ಗೋಪಿ ಅಂತ ಕರೀತಾರೆ ರೈತರು, ಹೌದು ಆ ಕೀಟಗಳು ಕೂಡ ಬರೋದಿಲ್ಲ ಮತ್ತು ರಸ ಇರುವ ಕೀಟಗಳು ಸ್ವಲ್ಪ ಮಟ್ಟಿಗೆ ನಿಯಂತ್ರಣದಲ್ಲಿ ಕೂಡ ಇರ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ ರೈತರು ಯಾರು ಈ ತರ ಸಸಿಗಳನ್ನ ಕ್ಲೋರೋಪೈರಿಫಾಸ್ ದ್ರಾವಣದಲ್ಲಿ ಅದ್ದಿ ಹಾಕೋದು ಬಹಳ ನಾನಂತರೂ ನೋಡಿಲ್ಲ, ಸೊ ಬಹಳ ರೇರ್ ರೀ. ಸೊ ಯಾಕಂದ್ರೆ ಈ ಇದನ್ನ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಈ ಕೀಟದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಈಗ ನಮ್ಮ ಫಾರ್ಮ್ ನಲ್ಲಿ ನಾವು ಡೈಲಿ ನಾವು ಕೀಟಗಳ ಒಂದು ಏನು ಸರ್ವೆ ಮಾಡ್ತಾ ಇದೇವಲ್ಲ, ಒಂದು ಲೈಟ್ ಟ್ರ್ಯಾಪ್ ನಲ್ಲಿ ಡೈಲಿ ಸುಮಾರು 8-10 ಕೀಟಗಳು ಬಿದ್ದೆ ಬೀಳ್ತಾ ಇದಾವೆ ಈ ಕಣಿಗಳು. ಅಂದ್ರೆ ಆ ಕೀಟಗಳು ಅಲ್ಲಿ ಇದಾವೆ. ಅದಲ್ಲದೆ ಈ ಒಂದು ಲಾಸ್ಟ್ ಒಂದು 15 ಏನಂತಂದ್ರೆ ಈ ಚಂಡಮಾರುತಗಳು ಬಂದು ಬೇರೆ ಬೇರೆ ಈ ತೌಕೆ ಚಂಡಮಾರುತ ಆಗಿರ್ಬಹುದು, ಯಾಸ್ ಚಂಡಮಾರುತ ಆಗಿರ್ಬಹುದು, ಇವುಗಳು ಕಂಟಿನ್ಯೂಸ್ ಮಳೆ ಕೂಡ ಬರ್ತಾ ಇರೋದ್ರಿಂದ ಏನಾಗ್ತಾ ಇದೆ ಈ ಒಂದು ಕೀಟಕ್ಕೆ ಅದು ಒಂದು ಸರಿಯಾದ ವಾತಾವರಣ ಸೃಷ್ಟಿಯಾದಂಗಾಗಿತ್ತು. ಹಾಗಾಗಿ ಈ ಒಂದು ಕೀಟದ ಬಾಧೆ ನಮ್ಮ ಮುಂಗಾರಿನಲ್ಲಿ ಬರೋದ್ರಿಂದ ಮುಂಜಾಗ್ರತಾ ಕ್ರಮಗಳನ್ನ ರೈತರು ಅಳವಡಿಸುವುದು ಬಹಳ ಮುಖ್ಯವಾಗಿದೆ. ಈಗ ನೀರಾವರಿ ಪ್ರದೇಶದಲ್ಲಿ ಇರ್ತಕ್ಕಂತ ರೈತರಿಗೆ ಇದು ಹೆಚ್ಚು ಸಮಸ್ಯೆ ಅಂತಕ್ಕಂಥದ್ದು ನಿಮ್ಮ ಮಾತಿನಲ್ಲಿ ಅರ್ಥವಾಗ್ತದೆ. ಮತ್ತೆ ಈಗಾಗಲೇ ಭತ್ತವನ್ನ ಒಂದು ಪ್ರಮುಖ ವಾಣಿಜ್ಯ ಬೆಳೆಯನ್ನಾಗೇ ಮಾಡಿಕೊಂಡಿರ್ತಕ್ಕಂತ ರೈತರು ಈ ತರದ ತರಬೇತಿಗಳಿಗೆ ಅಥವಾ ತಜ್ಞರನ್ನ ಸಂದರ್ಶಿಸುವ, ಸಂಪರ್ಕಿಸುವ, ಅವರಿಂದ ಮಾಹಿತಿಯನ್ನ ಪಡೆದುಕೊಂಡು ಅವುಗಳನ್ನ ಅನುಸರಿಸುವಂತಹ ರೈತರ ಪ್ರಮಾಣ ಎಷ್ಟು ಮಟ್ಟಿಗೆ ಇದೆ ಸರ್? ಸರ್, ಈಗ ಈ ತರ ಒಂದು ಮಾಹಿತಿಯನ್ನ ಪಡ್ಕೊಂಡು ರೈತರು ಉಪಯೋಗ ಮಾಡ್ಕೋದು ಬಹಳಷ್ಟು ಕಡಿಮೆ ಇದೆ ಸರ್ ನಮ್ಮ ಒಂದು ಭಾಗದಲ್ಲಿ. ಯಾಕಂತಂದ್ರೆ ನಾವು ಕಳೆದ ಒಂದು ವಾರದಿಂದ ಈ ಮಾಧ್ಯಮಗಳ ಮೂಲಕ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಅದಲ್ಲದೆ ಕೆಲವೊಂದಿಷ್ಟು ಆನ್ಲೈನ್ ಅಂದ್ರೆ ಅಂತರ್ಜಾಲ ತರಬೇತಿಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯ ಈಗ ನಿಮ್ಮ ರೇಡಿಯೋ ಮೂಲಕನು ರೈತರಿಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಇದರ ಒಂದು ಸದುಪಯೋಗವನ್ನ ರೈತರು ಪಡ್ಕೋಬೇಕು. ಅಂದಾಗ ಮಾತ್ರ ಏನಪ್ಪಾ ಅಂತಂದ್ರೆ ನಾವು ಖರ್ಚನ್ನ ಕಡಿಮೆ ಮಾಡಿ ಕೀಟಗಳನ್ನ ಮತ್ತು ರೋಗಗಳನ್ನ ಸರಿಯಾದ ಹಂತದಲ್ಲಿ ನಾವು ನಿಯಂತ್ರಣ ಮಾಡಿ ನಾವು ಒಳ್ಳೆ ಇಳುವರಿಯನ್ನ ಪಡ್ಕೊಂಡು ನಾವು ಏನಂತಂದ್ರೆ ಹೆಚ್ಚಿನ ಒಂದು ಮಾರುಕಟ್ಟೆಯಲ್ಲಿ ಬೆಲೆಯನ್ನ ತೆಗೆದುಕೊಳ್ಬಹುದು. ಈ ಒಂದು ರೈತರಿಗೆ ಈ ಒಂದು ಕೀಟದ ಬಗ್ಗೆ ಆಗಿರ್ಬಹುದು ಅಥವಾ ರೋಗದ ಬಗ್ಗೆ ಆಗಿರ್ಬಹುದು ಅಥವಾ ಕೀಟದ ಸಮಸ್ಯೆ ಆಗಿರ್ಬಹುದು ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಮ್ಮ ಈ ಗಂಗಾವತಿಯಲ್ಲಿ ಇರ್ತಕ್ಕಂತ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಇರ್ತಕ್ಕಂತ ಏನು ಭತ್ತಕ್ಕೆನೆ ವಿಜ್ಞಾನಿಗಳು ಇದಾರೆ ಸರ್, ಅವರು ಏನಂತಂದ್ರೆ ಈ ಒಂದು ವಿಜ್ಞಾನಿಗಳ ಸದುಪಯೋಗವನ್ನು ಪಡ್ಕೋಬಹುದು ತಮ್ಮ ಮೂಲಕ ರೈತರಿಗೆ. ಸರ್, ಈಗ ನಮ್ಮ ರೈತರು ನಿಮ್ಮನ್ನ ದೂರವಾಣಿ ಮೂಲಕ ಸಂಪರ್ಕಿಸಬಹುದಾ ಏನೇ ಸಮಸ್ಯೆಗಳಿದ್ರೆ? ಹಾಗಿದ್ರೆ ನಮ್ಮ ರೈತರಿಗೆ ನಿಮ್ಮ ಸಹಾಯ ಸಿಗಲಿ ಅನ್ನೋಕ ಆಗೋದಾದ್ರೆ ಮತ್ತೆ ನೀವು ಅವ್ರಿಗೆ ನೆರವಾಗಬಹುದು, ನಿಮ್ಮ ದೂರವಾಣಿ ಸಂಖ್ಯೆನ ನಮ್ಮ ರೈತರಿಗೆ ಕೊಡಿ ಸರ್. ಅವಶ್ಯವಾಗಿ ಸರ್. ಏನಾಗುತ್ತಾ ಇದೆ ಅಂದ್ರೆ ಈಗ ಈ ಒಂದು ಪರಿಸ್ಥಿತಿಯಲ್ಲಿ ಏನಂತಂದ್ರೆ ಈಗ ಕೋವಿಡ್ ಒಂದು ರೋಗ ಇರೋದ್ರಿಂದ ರೈತರು ಏನಂತಂದ್ರೆ ಈ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗದೆ ಆಗಿರ್ಬಹುದು ಅಥವಾ ಬೇರೆ ಬೇರೆ ಏನು ಅಂತಂದ್ರೆ ಸಂಪನ್ಮೂಲ ಇರ್ತಕ್ಕಂತ ಅಂದ್ರೆ ಮಾಹಿತಿ ದೊರೆತಕ್ಕಂತ ಕೇಂದ್ರಗಳಿಗೆ ಹೋಗದೆ ಇದ್ದಲ್ಲಿ ಇದರ ಒಂದು ಹಂತದಲ್ಲಿ ನಾ ಹೇಳ್ಬೇಕಂದ್ರೆ ನಾವು ಸಾಕಷ್ಟು ವಾಟ್ಸ್ಆಪ್ ಗ್ರೂಪ್ಗಳನ್ನ ಮಾಡಿ ಅದರ ಮೂಲಕ ಕೂಡ ರೈತರಿಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಈ ಒಂದು ರೈತರಿಗೆ ಹೆಲ್ಪ್ ಆಗ್ಲಿಕ್ಕೆ ಕೃಷಿ ಇಲಾಖೆಯಿಂದ ಏನಂತಂದ್ರೆ ನಾವು ಕೆಲವೊಂದಿಷ್ಟು ಟ್ರೈನಿಂಗ್ಸ್ ಕೂಡ ಮಾಡ್ತಾ ಇದ್ದೀವಿ. ಅದನ್ನು ಈಗ ರೈತರಿಗೆ ಅನುಕೂಲವಾಗುವಂತೆ ನನ್ನ ದೂರವಾಣಿ ಸಂಖ್ಯೆಯನ್ನು ಕೊಡ್ತೇನೆ. ನನ್ನ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 8105 4277775. ಇದು ಏನಂತಂದ್ರೆ ನಂದು ದೂರವಾಣಿ ಸಂಖ್ಯೆ. ನೀವು ರೈತರು ಏನಂತಂದ್ರೆ ಈ ಒಂದು ಭತ್ತದಲ್ಲಿ ಬರ್ತಕ್ಕಂತ ಕೀಟ ಮತ್ತು ರೋಗದ ಸಮಸ್ಯೆ ಇದ್ರೆ ದೂರವಾಣಿ ಮೂಲಕ ತಾವು ನಮ್ಮನ್ನ ಸಂಪರ್ಕಿಸಬಹುದು. ರೈತರೇ ಕೇಳಿದ್ರೆ ಡಾಕ್ಟರ್ ಸುಜಯ್ ಹುರುಳಿ ಅವರು ಕೀಟಶಾಸ್ತ್ರ ವಿಜ್ಞಾನಿಗಳು. ಮತ್ತೊಮ್ಮೆ ಅವರು ದೂರವಾಣಿ ಸಂಖ್ಯೆಯನ್ನ ಹೇಳ್ತಾ ಇದ್ದಾರೆ, ದಯಮಾಡಿ ದೂರವಾಣಿ ಸಂಖ್ಯೆಯನ್ನ ಅವರನ್ನ ಬರೆದಿಟ್ಕೊಳ್ಳಿ. ಇವತ್ತು ರೈತರಿಗೆ ಬಹಳಷ್ಟು ಅಗತ್ಯ ಇರತಕ್ಕಂಥದ್ದು ಏನು ಅಂದ್ರೆ ತಜ್ಞರನ್ನ ಸಂಪರ್ಕದಲ್ಲಿ ಇಟ್ಕೊಂಡು ಅವರ ಮಾರ್ಗದರ್ಶನವನ್ನ ಪಡ್ಕೊಂಡು ಈಗ ಬದಲಾಗ್ತಾ ಇರತಕ್ಕಂತಹ ಹವಾಮಾನಗಳಿಗೆ ಅನುಗುಣವಾಗಿ ಭತ್ತದಲ್ಲಿ ಯಾವುದೇ ಕೀಟಬಾಧೆಗಳು ಬಂದ್ರೆ ನಿಮ್ಗೆ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ನೀಡ್ತಾರೆ. ಔಷಧಗಳ ಬಳಕೆ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನು ಅವ್ರು ಮಾಡಿಕೊಡ್ತಾ ಇದ್ರೆ ಸರ್, ಇನ್ನೊಮ್ಮೆ ತಮ್ಮ ನಂಬರ್ ಅನ್ನ ನಮ್ಮ ರೈತರಿಗೆ ಹೇಳ್ಬಿಡಿ ಸರ್. ಅವಶ್ಯವಾಗಿ ಸರ್, ನಂದು ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 8105 4277775. ಈ ದೂರವಾಣಿಗೆ ಕರೆ ಮಾಡಿ ಡಾಕ್ಟರ್ ಸುಜಯ್ ಹುರುಳಿ ಅವರನ್ನ ಸಂಪರ್ಕಿಸಬಹುದು. ಅವರು ತಮ್ಮ ಸೇವೆಗೆ ತಮಗೆ ಸಲಹೆ ಮಾರ್ಗದರ್ಶನ ನೀಡುವುದಕ್ಕೆ ಸದಾ ಸಿದ್ಧರಾಗಿರ್ತಾರೆ. ಆ ಮೂಲಕ ನಿಮಗೆ ಆಗುವ ಆರ್ಥಿಕ ಹೊರೆ ಅದು ದೇಶದ ಆರ್ಥಿಕ ಹೊರೆ ಆಗ್ತದೆ ಅಂತಕ್ಕಂಥದ್ದು, ದೇಶದ ಉತ್ಪಾದನೆಯಲ್ಲೂ ಸಹಿತ ಬಹುದೊಡ್ಡ ನಷ್ಟ ಸಂಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನೊಳಗಡೆಗೆ ನೀವೆಲ್ಲರೂ ಸಹಿತ ಜಾಗೃತರಾಗಿ ಮುಂಗಾರು ಭತ್ತದಲ್ಲಿ ಬರುವಂತಹ ಕೀಟ ಬಾಧೆಗಳನ್ನ ಮುಂಜಾಗ್ರತೆಯಿಂದಲೇ ಅವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಉತ್ತಮವಾಗಿರ್ತಕ್ಕಂತಹ ಬೆಳೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಡಾಕ್ಟರ್ ಸುಜಯ್ ಉರುಳಿಯವರೇ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅದರಲ್ಲೂ ವಿಶೇಷವಾಗಿ ಭತ್ತವನ್ನು ಬೆಳೆಯುವಂತಹ ರೈತರಿಗೆ ಕಾಡ್ತಾ ಇರತಕ್ಕಂತಹ ಕೀಟಬಾಧೆಗಳ ಬಗ್ಗೆ ಮತ್ತು ಅದರಲ್ಲೂ ವಿಶೇಷವಾಗಿ ಕಣೆಹುಳು ಬಾಧೆ, ಇತ್ತೀಚೆಗೆ 2 ವರ್ಷಗಳಿಂದ ಈ ಕಣೆಹುಳುವಿನ ಬಾಧೆ ಹೆಚ್ಚಾಗಿದೆ ಅನ್ನುವಂತ ಮಾತನ್ನ ಹೇಳ್ತಿದ್ರಿ, ಬದಲಾದ ಈ ಮಳೆಯ ಪ್ರಮಾಣಕ್ಕೆ ಅನುಗುಣವಾಗಿ ಬದಲಾದ ಹವಾಮಾನಕ್ಕೆ ಅನುಗುಣವಾಗಿ ಈ ಒಂದು ಕೀಟಬಾಧೆಗಳು ಹೆಚ್ಚಾಗಿದೆ ಅನ್ನುವಂತ ಮಾಹಿತಿಯನ್ನ ಮಾಡಿಕೊಟ್ಟಿದ್ರಿ. ಈ ನಿಟ್ಟಿನಲ್ಲಿ ರೈತರೆಲ್ಲ ಹೇಗೆ ಮುಂಜಾಗ್ರತರಾಗಬೇಕು, ಏನೆಲ್ಲ ಮಾಡಬೇಕು ಅನ್ನುವಂಥರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲ ಕೇಳುಗ ರೈತರ ಪರವಾಗಿ ನಿಮಗೆ ಹೃತ್ಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳು. ನಮಸ್ಕಾರ ಸರ್. ಇದುವರೆಗೂ ಮುಂಗಾರು ಹಂಗಾಮಿನ ಭತ್ತದ ಬೆಳೆಗೆ ಬರುವ ಕಣೆ ಹುಳುಬಾಧೆ ಹಾಗೂ ನಿಯಂತ್ರಣ ಕುರಿತು ಡಾಕ್ಟರ್ ಸುಜಯ್ ಹುರುಳಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ರೈತರಿಗೆ ಸಲಹೆ. ಮೇವಿನ ಬೆಳೆಗಳು ಹೈನುಗಾರಿಕೆಯನ್ನ ಒಂದು ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡಾಗ ಮೇವಿನ ಬೆಳೆಗಳನ್ನ ಬೆಳೆಯೋದ್ರ ಕಡೆ ತನ್ನ ಗಮನವನ್ನ ಹರಿಸಿದ್ರೆ ನಾವು ಉತ್ತಮವಾದಂತಹ ಗುಣಮಟ್ಟದ ಮೇವಿನ ಬೆಳೆಗಳನ್ನು ಬೆಳೆದು ಜಾನುವಾರುಗಳಿಗೆ ತಿನ್ನಲು ಕೊಟ್ರೆ ಅವುಗಳ ಆರೋಗ್ಯ ಹೆಚ್ಚುತ್ತೆ, ಜೊತೆಯಲ್ಲಿ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ, ಹಾಲಿನ ಗುಣಮಟ್ಟ ಹೆಚ್ಚಾಗುತ್ತೆ, ಹಾಗೇನೆ ಅವುಗಳ ಸಂತಾನೋತ್ಪತ್ತಿಯ ಕ್ಷಮತೆ ಸಹ ಅಧಿಕಗೊಳ್ಳುತ್ತೆ. ಮೇವಿನ ಬೆಳೆಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ರೈತರು ನೇಪಿಯರ್ ಅನ್ನ ಅದನ್ನ ಗವರ್ಮೆಂಟ್ ಹುಲ್ಲು ಅಂತ ಹೇಳಿ ರೈತರು ಹೇಳ್ತಾರೆ. ಅಕ್ರಿ ಬೊಮ್ಮನಹಳ್ಳಿ ಆ ಭಾಗದಲ್ಲೆಲ್ಲ ಮುಳ್ಸಜ್ಜೆ ಅಂತ ಹೇಳ್ತಾರೆ. ಇದನ್ನ ಸಾಮಾನ್ಯವಾಗಿ ಬೆಳೆದಿರೋದನ್ನ ನೋಡ್ತೇವೆ. ಮೇವು ಅಂತ ಹೇಳಿದ್ರೆ ಬರೀ ಅದೊಂದೇ ಅನ್ನೋ ಒಂದು ಭಾವನೆ ರೈತರಲ್ಲಿದೆ, ಅದು ಸುಳ್ಳು. ನಾವು ಹೇಗೆ ದಿನನಿತ್ಯ ಆಹಾರವನ್ನ ಸೇವಿಸ್ಬೇಕಾದ್ರೆ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಸೇವಿಸ್ತೇವೋ ಹಾಗೇನೆ ದನಗಳಿಗೆ ಮೇವನ್ನು ನೀಡಬೇಕಾದ್ರೆ ದಿನನಿತ್ಯವೂ ಒಂದೇ ತರದ ಮೇವನ್ನು ನೀಡೋದಕ್ಕೆ ಬದಲಾಗಿ ಬೇರೆ ಬೇರೆ ಬಗೆಯ ಮೇವುಗಳನ್ನು ನೀಡಿದ್ರೆ ಅವುಗಳ ಆರೋಗ್ಯ ವೃದ್ಧಿಸುತ್ತೆ ಅನ್ನೋದನ್ನ ನಾವು ಮನಗಾಣಬೇಕು. ಮುಖ್ಯವಾಗಿ ಮೇವೆಲ್ಲನ ಎರಡು ರೀತಿ ಇದೆ, ಒಂದು ಏಕದಳ ಮೇವಿನ ಬೆಳೆಗಳು ಮತ್ತು ದ್ವಿದಳ ಮೇವಿನ ಬೆಳೆಗಳು ಅಂತ ಹೇಳಿ. ಈ ಏಕದಳ ಮೇವಿನ ಬೆಳೆಗಳನ್ನ 65% ಮತ್ತೆ ದ್ವಿದಳ ಮೇವಿನ ಬೆಳೆಗಳನ್ನ 35% ಜೊತೆಯಾಗಿ ನೀಡಿದ್ರೆ ಸಮತೋಲನ ಮೇವನ್ನ ಕೊಟ್ಟಾಗಿ ಆಗುತ್ತೆ. ಅದರಿಂದ ಜಾನುವಾರುಗಳ ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತು ಹಾಲಿನ ಉತ್ಪಾದನೆ ಸಹ ಜಾಸ್ತಿ ಆಗೋದನ್ನ ನಾವು ನೋಡಬಹುದು. ಏಕದಳ ಮೇವಿನ ಬೆಳೆಗಳಲ್ಲಿ ಮತ್ತೆ ಏಕವಾರ್ಷಿಕ ಮೇವಿನ ಬೆಳೆಗಳಿದೆ, ಬಹುವಾರ್ಷಿಕ ಮೇವಿನ ಬೆಳೆಗಳಿದಾವೆ. ಈ ಏಕವಾರ್ಷಿಕ ಮೇವಿನ ಬೆಳೆಗಳಲ್ಲಿ ಮುಖ್ಯವಾಗಿ ಮೇವಿನ ಮೆಕ್ಕೆಜೋಳದಲ್ಲಿ ಸೌತ್ ಆಫ್ರಿಕನ್ ಟಾಲ್ ಅಂತ SAT ಅಂತ ಹೇಳಿ ಬಹಳ ಜನಪ್ರಿಯವಾದಂತಹ ಒಂದು ಮೇವು, ಮತ್ತೆ ಮೇವಿನ ಜೋಳ, ಮೇವಿನ ಸಜ್ಜೆ ಇವುಗಳನ್ನ ಮೇವಿಗಾಗಿ ಬೆಳ್ಕೊಳ್ಬಹುದು. ಮೇವನ್ನ ಬೆಳೆದಂತಹ ಸಂದರ್ಭದಲ್ಲಿ ಆಗಾಗ್ಗೆ ನೀರನ್ನ ಕೊಡ್ಲಿಕ್ಕೆ ಅವಕಾಶ ಇತ್ತಂತಹ ರೈತ ಬಾಂಧವರು